ದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-02-58-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ರೇಷ್ಮೆ ಹುಳುಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳನ್ನ ಕುರಿತು ರೇಷ್ಮೆ ಕೃಷಿ ತಜ್ಞರಾದ ಡಾ ಸಿಎಸ್ ಪಾಟೀಲ್ ಅವರೊಂದಿಗೆ ಈಗ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಪಾಟೀಲ್ ಅವರೇ. ನಮಸ್ಕಾರ. ನಮ್ಮ ರೈತರು ರೇಷ್ಮೆ ಕೃಷಿಯನ್ನು ಸಾಕಷ್ಟು ಪ್ರದೇಶದಲ್ಲಿ ಮಾಡ್ತಾರೆ, ಮತ್ತು ಅವರಿಗೆ ಒಂದು ನಿಗದಿತ ಅವಧಿಯಲ್ಲಿ ವರ್ಮಾನ ಪಡೆಯುವಂಥ ಒಂದು ಉತ್ತಮವಾದಂಥ ಕೃಷಿ ಅಂತಲೇ ಹೇಳ್ಬೋದು. ಇದನ್ನ ಒಂದು ತಿಂಗಳಿಗೆ ಒಂದ್ಸರಿ ಅವರು ವರ್ಮಾನವನ್ನು ಪಡಿಬಹುದು. ಹೌದು. ಬೇರೆ ಬೆಳೆಗಳಾದರೆ 3-4 ತಿಂಗಳು ಹೀಗೆಲ್ಲ ಕಾಯ್ತಾ ಇರಬೇಕಾಗತ್ತೆ. ಮತ್ತು ಈ ರೇಷ್ಮೆ ಹುಳುಗಳ ಒಂದು ಸಾಕಾಣಿಕೆ ಮಾಡುವಾಗ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ಈ ರೋಗಗಳ ಸಮಸ್ಯೆ ಬಹಳ ಮುಖ್ಯವಾದಂಥದ್ದು. ಮತ್ತು ಬೇರೆ ಬೇರೆ ಒಂದು ಕಾಲದಲ್ಲೂ ಕೂಡ ಆ ಒಂದು ರೋಗಗಳು ಬರೋದು ವ್ಯತ್ಯಾಸ ಆಗುತ್ತೆ. ತಾವಿವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಈ ಮಳೆಗಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಬರುವಂಥ ರೋಗಗಳು, ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಮಳೆಗಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಯಾವ್ಯಾವ ರೋಗಗಳು ಬರ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ನೋಡಿ ಜಗದೀಶ್ ಅವರೇ, ಪ್ರತಿ ಒಂದು ಋತುಮಾನಕ್ಕೆ ತಕ್ಕ ಹಾಗೆ ರೇಷ್ಮೆ ಹುಳುಗಳಿಗೆ ಅವುಗಳಿಗೇ ಆದಂತಕ್ಕಂಥ ಕೆಲವೊಂದು ರೋಗಗಳು ಬರ್ತಾವೆ. ಬೇಸಿಗೆಯಲ್ಲಿ ಕೆಲವು ರೋಗಗಳು ಬೇರೆ, ಮಳೆಗಾಲದಲ್ಲಿಯೇ ಬೇರೆ, ಅದೇ ರೀತಿ ಚಳಿಗಾಲದಲ್ಲಿಯೇ ಬೇರೆ ಬೇರೆ ರೋಗಗಳು ಬರುತ್ತೆ. ಮಳೆಗಾಲದಲ್ಲಿ ಮುಖ್ಯವಾಗಿ ರೇಷ್ಮೆ ಹುಳುಗಳಿಗೆ ಬರ್ತಕ್ಕಂಥದ್ದು ಹಾಲು ಹಾಲು ಮತ್ತು ಸಪ್ಪೆ ರೋಗಗಳು. ಈ ಇದಲ್ಲದೆ ಈ ಮೋಡ ಕವಿದ ವಾತಾವರಣದೊಳಗೆ ಕೆಂಚು ಮತ್ತು ಸರಪಿಕೆ, ಈ ಎರಡು ರೋಗಗಳು ಸಾಕಷ್ಟು ಕಾಡ್ತಾವೆ ಅದು ಚಾಕಿ ಹುಳುಗಳಲ್ಲಿ. ತದನಂತರ ಕೆಲವೊಮ್ಮೆ ಈ ಜಡಿ ಮಳೆ ಹಿಡಿದ್ರೆ, ಒಂದು ವಾರ ಗಂಟಲೆ ಮಳೆ ಹಿಡಿಯುತ್ತೆ ನೋಡಿ ಮನ್ಸೂನ್ದಲ್ಲಿ, ಅಂಥ ಟೈಮ್ನೊಳಗೆ ಕೆಲವೊಮ್ಮೆ ಈ ಸುಣ್ಕಟ್ಟು ರೋಗ ಶಿಲೀಂಧ್ರಗಳ ಬರ್ತಕ್ಕಂಥ ರೋಗನೂ ಬರೆಸೋದು ಸಾಧ್ಯತೆ ಇದೆ. ಇದರಿಂದ ಸಾಕಷ್ಟು ರೈತರು ಬೆಳೆ ಕಳ್ಕೊಳ್ಳೋ ಸಾಧ್ಯತೆನೂ ಇದೆ. ಅಂದರೆ ಸಾಧಾರಣವಾಗಿ ರೇಷ್ಮೆ ಹುಳುಗಳಲ್ಲಿ ಗುರುತಿಸಲಾಗಿರುವಂಥ ಎಲ್ಲ ರೋಗಗಳು ಕೂಡ ಈ ಮಳೆಗಾಲದಲ್ಲಿ ಬರ್ತವೆ? ಮಳೆಗಾಲದಲ್ಲಿ ಸಾಧ್ಯ ಇದೆ. ಮಳೆಗಾಲದೊಳಗೆ ಬರಲಿಕ್ಕೆ ಅನೇಕ ಕಾರಣಗಳಿದಾವೆ, ಮುಂದೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದು. ಈಗ ಈ ರೋಗಗಳ ಒಂದು ಪಟ್ಟಿನ ತಾವು ಮಾಡಿದ್ರಿ, ಈ ರೋಗಗಳ ಲಕ್ಷಣಗಳೇನು ಮತ್ತೆ ರೇಷ್ಮೆ ಬೆಳೆಗಾರರು ಇವುಗಳನ್ನು ಗುರುತಿಸೋದು ಹೇಗೆ ಅಂತ ಸ್ವಲ್ಪ? ಈಗ ಹಾಲು ರೋಗ ಮತ್ತು ಸಪ್ಪೆ ರೋಗ ಸಾಮಾನ್ಯವಾಗಿ ನಮಗೆ 4-5 ಹಂತದಲ್ಲಿ ಹುಳುಗಳಲ್ಲೇ ಜಾಸ್ತಿ ಬೆಳೆದ ಹುಳುಗಳಲ್ಲೇ ಜಾಸ್ತಿ ಬರುತ್ತೆ. ಇವೆರಡೂ ರೋಗಗಳು ಅಂಟುಕೊಂಡಿತ್ತು. ರೋಗ ಮೂಲತವಾಗಿ ರೋಗ ಬರೋದು ರೋಗಾಣುವಿನ ಸೋಂಕಿನಿಂದ, ಅಂದರೆ ರೋಗಾಣು ಸೋಂಕು ತಗಲಿ ಅದರಲ್ಲಿ ಇದು ರೋಗ ಉತ್ಪತ್ತಿ ಆದಾಗ ಮಾತ್ರ ರೋಗ ಬರಲಿಕ್ಕೆ ಸಾಧ್ಯ ಇದೆ. ಇವೆರಡೂ ರೋಗಗಳು ರೋಗಾಣುಗಳು ಅಂಟುಕೊಂತು ಅಂದರೆ ಹುಳುಗಳು ಸೊಪ್ಪನ್ನು ಸರಿಯಾಗಿ ತಿನ್ನೋದಲ್ಲ, ಅವುಗಳಲ್ಲಿ ಡೆವಲಪ್ಮೆಂಟ್ ಹೆಚ್ಚು ಕಡಿಮೆ ಆಗುತ್ತೆ. ಮುಂದೆ ಅಭಿವೃದ್ಧಿ ಹೆಚ್ಚಿಗೆ ರೋಗಾಣುಗಳು ಅಭಿವೃದ್ಧಿ ಹೆಚ್ಚಿಗೆ ಆದಂಗೆ ರೋಗ ಬಲಿತಂತೆ. ಈ ಹಾಲು ರೋಗ ಆಗಿದ್ರೆ ಹುಳು ದಪ್ಪದಂಗೆ ಕಾಣಿಸುತ್ತೆ, ಅದರ ಒಂದು ರಸ ಏನಿರುತ್ತೆ ನೋಡಿ ಅದು ವೈಟ್ ಬರುತ್ತೆ, ಹಾಲಿನ ಗತಿ. ಅದೊಂದು ಸ್ವಲ್ಪ ನೀವು ಟಚ್ ಮಾಡಿದ್ರೆ ಅದರಲ್ಲಿ ಅಸಂಖ್ಯಾತ ರೋಗಾಣುಗಳು ಇರುತ್ತೆ. ಅದನ್ನ ರೈತರಿಗೆ ಸಾಮಾನ್ಯವಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ. ರೋಗ ಬಲಿತು ಬಲಿತಂಗೆ ಹುಳುಗಳು ಅತ್ತಿತ್ತ ಹರಿದಾಡಕ್ಕೆ ತಟ್ಟೆ ಬಿಟ್ಟು ಹಾಸಿಗೆ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹುಳುಗಳು ಬೆಳ್ಳಗೆ ದುಂಡುಗಿತ್ತು ಅಂದ್ರೆ ದುಂಡುಗಾಗಿ ಗಿಣ್ಣುಗಳು ದಪ್ಪ ಆಗಿಬಿಡುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಹಾಲು ರೋಗ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅದು ಸ್ವಲ್ಪ ಅಂಟ್ಕೊಂಡಿತ್ತು ಅಂದರೆ. ಇನ್ನು ಸಪ್ಪೆ ರೋಗ ಬಂತು ಅಂದ್ರೆ ಹುಳು ಅದರ ಹೆಸರು ಸೂಚಿಸುವಂತೆ ಇದು ಸಪ್ಪೆಗೆ ಹುಳುಗಳು ಮೆತ್ತಗೆ ಇರುತ್ತೆ, ಅದು ಆದಷ್ಟು ಈ ಹಾಸಿಗೆಯಲ್ಲಿ ಒಳಗಡೆ ಹೊಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ರೋಗ ಬಲ್ತು ಬಲ್ತಂಗೆ ಕೊನೆಗೆ ಕಪ್ಪಾಗಿಬಿಟ್ಟು ಅಲ್ಲಿ ಹಾಸಿಗೆ ಒಳಗೆ ಸತ್ತು ಹೋಗ್ಬಿಡುತ್ತೆ. ಇನ್ನು ಕೆಂಚು ಬಂತು ಅಂದ್ರೆ ಕೆಂಚು ಸಾಮಾನ್ಯವಾಗಿ ಚಾಕಿ ಹಂತದಲ್ಲಿ ಬರ್ತಕ್ಕಂಥದ್ದು. ಇದು ನಮ್ಮ ಈ ಮಲ್ಟಿವೋಲ್ಟೈನ್ ಬಹುಸಂತತಿ ತಳಿ ಹುಳುಗಳಲ್ಲಿ ಮತ್ತು ಕ್ರಾಸ್ಪೀಡ್ ಹುಳುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಚಾಕಿ ಹುಳುಗಳಲ್ಲಿ ಅತಿ ಮಹತ್ವದ್ದು. ಈ ರೋಗಾಣುಗಳು ಅಂಟುಗೊಳ್ತು ಅಂದ್ರೆ ಇದಕ್ಕೆ ಬರ್ತಕ್ಕಂಥ ರೋಗಾಣು ಕೆಂಚು ವೈರಸ್ ಅಂಟಿಕೊಳ್ತಂದ್ರೆ ವೈರಸ್ನಿಂದ ಬರ್ತಕ್ಕಂಥದ್ದು, ಹುಳು ಭಾಳ ಸಣ್ಣದಾಗುತ್ತೆ, ಅದು ಚಾಕಿ ಹಂತದಲ್ಲಿ ಮುಖ್ಯವಾಗಿ ತಲೆ ದಪ್ಪಾದಂಗಾಗಿ ಕೆಂಪು ಕಲರ್ ಬರುತ್ತೆ, ಅದಕ್ಕೆ ಈಗ ಕೆಂಚು ಕೆಂಚು ಅಂಥೇಳಿ ಅಥವಾ ಕೆಂಪು ಸಪ್ಪೆ ಅಂತಲೂ ಹೇಳಿದರೆ. ಹುಳು ಬೆಳವಣಿಗೆನಲ್ಲ ಅಸಮಗಾತ್ರದ ಅನ್ಇಕ್ವಲ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ, ಮುಂದೆ ಇದೇ ಸರ ಬಿಡಕ್ಕತ್ತೆ, ಆ ಹೊಟ್ಟೆ ಒಳಗೆ ಇದು ಡ್ಯಾಮೇಜ್ ಆಗಿಬಿಟ್ಟು ಸರ ಒಂದಕ್ಕೊಂದು ಅಂಟಿಕೊಂಡು ಸರ ಬಿಡುತ್ತೆ. ಇದು ಚಾಕಿ ಒಳಗೆ ರೈತರು ಸುಲಭವಾಗಿ ಕಂಡು ಹಿಡಿತಾರೆ ಅಂತ ಒಂದು ಈ ಲಕ್ಷಣಗಳು ರೈತರು ಕಾಣಿಸುತ್ತೆ. ಇನ್ನು ಹೆಚ್ಚಿಗೆ ಸೈತಾಂಶ ಜಾಸ್ತಿ ಇದ್ದು ಮಳೆ ಜಾಸ್ತಿ ಕಂಟಿನ್ಯೂ ಆಗಿ ಒಂದು ವಾರ 15 ದಿನ ಹೋದ್ರೆ ಸುಣಕಟ್ಟು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸುಣಕಟ್ಟು ಮಳೆಗಾಲದೊಳಗೆ ಕಡಿಮೆನೆ, ಆಸ್ಪರ್ಜಲಸ್ ಚಾಕಿ ಒಳಗೆ ಬರ್ತಕ್ಕಂಥದ್ದು, ಸುಣಕಟ್ಟು ಬೆಳೆದೊಳಗಲ್ಲಿ ಚಾಕಿ ಒಳಗೆ ಬರ್ತು, ಬಟ್ ಆದಷ್ಟು ಕಡಿಮೆ. ಇದು ಚಳಿಗಾಲದೊಳಗೆ ಹೆಚ್ಚಿಗೆ ಬರ್ತಕ್ಕಂಥ ರೋಗ. ಅಂದ್ರೆ ಲಕ್ಷಣ ಏನು ಅಂತೀರಿ ಸುಣಕಟ್ಟಿಂದ? ಸುಣಕಟ್ಟು ಬಂತು ಅಂದ್ರೆ ಈ ಬಿಳಿ ಹುಳುಗಳು ಜಾಸ್ತಿ, ಸುಣ್ಣದ ಕಡ್ಡಿಗತೆ ರೋಗಾಣುಗಳು ಹುಳುಗಳ ಮೈ ಮೇಲೆ ಬೆಳೆದ್ಬಿಟ್ಟು ಆ ಬಿಳಿ ಬಣ್ಣಕ್ಕೆ ಬರುತ್ತೆ, ಸೀಮೆ ಸುಣ್ಣ ಕಂಡಂಗ, ಅದಕ್ಕೆ ಸುಣ್ಣಕಟ್ಟು ಅಂತ ಹೇಳ್ತೀವಿ. ಇತ್ತಿತ್ತಲಾಗಿ ಈ ಬೆಳೆ ಇದು ಈ ಹೈಬ್ರಿಡ್ ಜಾತಿಗಳಲ್ಲಿ ಹಸಿರು ಕುಣ ಸುಣ್ಣಕಟ್ಟು ಅಂತ ಹೇಳಿ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಅದ್ರ ಬಣ್ಣ ಮೊದಲ ಬಿಳಿಯದಂತ ಕಂಡದ್ರು ನಂತರ ಇದು ಹಸಿರಾಗಿ ಬದಲಾವಣೆ ಆಗುತ್ತೆ, ಅದಕ್ಕೆ ಹಸಿರು ಸುಣ್ಣಕಟ್ಟು ಅಂತ ಹೆಸರಿಟ್ಟಿದೆ. ಆದ್ರೆ ಈ ಆಸ್ಪರ್ಜಿಲಸ್ ಬಂತು ಅಂದ್ರೆ ಹುಳುಗಳು ಸಣ್ಣದಾಗ್ಬಿಡ್ತದೆ, ಅದು ಚಾಕಿ ಹುಳು ಒಂದು ಅಥವಾ ಎರಡನೇ ಹಂತದೊಳಗೆ ಇರುತ್ತೆ, ಈ ಹುಳು ಚಿಕ್ಕದಾಗಿ ಬಿಟ್ಟು ಮುದುಡ್ಕೊಂಡು ಅಲ್ಲಿ ಸತ್ತು ಹೋಗ್ಬಿಡುತ್ತೆ, ಚಾಕಿ ಒಳಗೆ ಗೊತ್ತೇ ಆಗೋದಲ್ಲ ಅದರ ಲಕ್ಷಣ. ಅಂದ್ರೆ ಮುಖ್ಯವಾಗಿ ಮಳೆಗಾಲದಲ್ಲಿ ಇವರೆಲ್ಲ ರೋಗಗಳು ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತೀರಿ? ಮೂಲತಃ ರೋಗಾಣುಗಳು ಅಂಟುವಿಕೆಯಿಂದ ರೋಗಗಳು ಬರೋದಿದ್ರು ಈ ರೋಗ ಉಂಟಾಗಲಿಕ್ಕೆ ಅಥವಾ ರೋಗ ಉಲ್ಬಣಗೊಳ್ಳಿಕ್ಕೆ ಈ ವಾತಾವರಣ ಬಹಳ ಒಯ್ಯುತ್ತೆ. ಮಳೆಗಾಲದ ವಾತಾವರಣ ಅದರಲ್ಲಿ ಮುಖ್ಯವಾಗಿ ಈ ಹವಾಗುಣದಲ್ಲಿ ಬದಲಾವಣೆಗಳು ತೀವ್ರ ಬದಲಾವಣೆಗಳು ಉಂಟಾಗುತ್ತೆ ಮಳೆಗಾಲದೊಳಗೆ. ಈ ಒಂದು ವಾತಾವರಣದ ಬದಲಾವಣೆಯಿಂದ ಸೊಪ್ಪಿನ ಗುಣಮಟ್ಟನೂ ಕಡಿಮೆ ಆಗುತ್ತೆ, ಹುಳುಗಳು ಇದು ಬೆಳವಣಿಗೆಯಲ್ಲಿ ಪರಿಣಾಮ ಬೀರಿಬಿಟ್ಟು ಅದು ರೋಗ ಉಂಟುಗೊಳ್ಳೋಕ್ಕೆ ನಿಶಕ್ತಿಯಾಗಿ ರೋಗ ಅಂಟುಕೊಂಡು ಇದು ಆಗಲಿಕ್ಕೆ ಕಾರಣಗಳಾಗುತ್ತೆ. ಅಂದರೆ ಮುಖ್ಯವಾಗಿ ಮಳೆಗಾಲದಲ್ಲಿ ಈ ವಾತಾವರಣದಲ್ಲಾಗುವಂಥ ತೀವ್ರವಾದಂಥ ಬದಲಾವಣೆಗಳು, ಏರುಪೇರುಗಳು ಈ ಒಂದು ರೋಗಗಳು ಹೆಚ್ಚಾಗೋದಕ್ಕೆ ಕಾರಣ ತಾವು ಹೇಳ್ತೀರಾ? ಇದ್ರ ಬಗ್ಗೆ ಸ್ವಲ್ಪ ವಿಶದವಾಗಿ ತಿಳಿಸ್ಕೊಡ್ತೀರಾ? ಈಗ ನೋಡಿ, ನಮ್ಮ ರೇಷ್ಮೆ ಹುಳುಗಳು ಭಾಳ ಸೂಕ್ಷ್ಮವಾದದ್ದು. ಈ ಯಾವುದೇ ಒಂದು ಹವಾಮಾನ ಇರಲಿ, ಯಾವುದೇ ಋತುಮಾನ ಇರಲಿ, ಅದಕ್ಕೆ ಬೇಕಾಗ್ತಕ್ಕಂಥ ಹವಾಮಾನ ವಾತಾವರಣ ಕಲ್ಪಿಸೋದು ರೈತ ಬಾಂಧವದ್ದು ಅತಿ ಮುಖ್ಯ. ಈಗ ರೇಷ್ಮೆ ಹುಳುಗಳಿಗೆ ಬೇಕಾಗಿರೋದು 24-28°C ಉಷ್ಣಾಂಶ ಬೇಕು, 70-85-90% ಶೈತ್ಯಾಂಶ ಇರಬೇಕು. ಅಂದ್ರೆ ಈ ಹುಳುಗಳ ಬೆಳವಣಿಗೆ ಚೆನ್ನಾಗಿ ಆಗಲಿಕ್ಕೆ ಈ ಒಂದು ಬೇಕು. ರೇಷ್ಮೆ ಹುಳು ಸೂಕ್ಷ್ಮ ಮತ್ತು ಇದು ಈ ಬದಲಾವಣೆಗಳಿಗೆ, ವಾತಾವರಣದ ವೈಪರೀತ್ಯಗಳಿಗೆ ಇಮ್ಮಿಡಿಯೇಟ್ ಆಗಿ ಅದು ಕೂಡಲೇ ಸ್ಪಂದಿಸುತ್ತದೆ. ಈ ಮಳೆಗಾಲ ನಾವು ತಗೊಂಡ್ರೆ ಬರೀ ಮಳೆಗಾಲ ಅಂದ್ರೆ ಬರೀ ಮಳೆ ಬೀಳೋ ಸೀಸನ್ ಅಂತ ಅಷ್ಟೇ ನಾವು ಹೇಳಲಿಕ್ಕೆ ಆಗೋದಲ್ಲ. ಈ ಮಳೆಗಾಲದಲ್ಲಿ ಈ ವಾತಾವರಣದ ವೈಪರೀತ್ಯಗಳು ಹೆಚ್ಚಿಗೆ ಆಗಲಿಕ್ಕೆ ಕಾರಣ, ಮೊದಲು ನಾವು ಮಳೆಗಾಲ ಅನ್ನೋದನ್ನ ಪ್ರೀ ಮಾನ್ಸೂನ್ ಪೀರಿಯಡ್ ಅಂದ್ರೆ ಪೋಸ್ಟ್ ಸಮ್ಮರ್ ಅಂತ ಏನು ಹೇಳ್ತೇವಲ್ಲ, ಆ ಒಂದು ಪೀರಿಯಡ್ ನಿಂದ ಸ್ಟಾರ್ಟ್ ಆಗುತ್ತೆ. ಮಳೆ ಬೀಳುವಾಗಿಂದ ಹಿಡ್ಕೊಂಡು ಮಳೆ ನಿಲ್ಲತಕ್ಕಂತ ಈ ಪೂರ್ಣ ಅವಧಿನೂ ನಾವು ರೇಷ್ಮೆ ಹುಳು ಸಾಕಾಣಿಕೆ ದೃಷ್ಟಿಯಿಂದ ನೋಡಿದ್ರೆ ಆ ಒಂದು ಅವಧಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೇವಲ ಮುಂಗಾರು ಅಥವಾ ಮಳೆ ಬೀಳಿಸಿದ್ರೆ ಅಷ್ಟೇ ಮಳೆಗಾಲ ಅಂತ ತಗೊಳ್ಳೋಲ್ಲ. ಈಗ ನಾವು ಉದಾಹರಣೆಗೆ ಪ್ರೀ ಮಾನ್ಸೂನ್ ಪೀರಿಯಡ್ನಾಗ ಅಂತ ತಗೊಂಡ್ರೆ ಅವಾಗ ಸಮರ್ ಇರುತ್ತೆ, ಇನ್ನು ಬೇಸಿಗೆ ಹೈ ಹೆಚ್ಚಿಗೆ ಉಷ್ಣಾಂಶ ಇರುತ್ತೆ, 34-36°C ಉಷ್ಣಾಂಶ ಇರುತ್ತೆ, ಶೈತ್ಯಾಂಶ ಬಹಳ ಕಡಿಮೆ, 50ಕ್ಕಿಂತ ಕಡಿಮೆನೂ ಇರುತ್ತೆ. ಅಂತ ಒಂದು ಸೀಸನ್ ಒಳಗೆ ಗಾಳಿ ಬೀಸುತ್ತೆ, ರಭಸವಾಗಿ ಗಾಳಿ ಬೀಸಿ ಬಿರುಗಾಳಿ ಬೀಸ್ದಂಗೆ ಬೀಸಿ ಧೂಳು ಅದು ಇರತಕ್ಕಂಥದ್ದು ಸಡನ್ ಆಗಿ ಮಳೆ ಬಂದ್ಬಿಡ್ತದೆ. ಈ ಸಡನ್ ಆಗಿ ಮಳೆ ಬಂದಿರೋದ್ರಿಂದ ಹುಳುಗಳ ಒಂದು ಶಾರೀರಿಕ ಮೇಲೆ ಒತ್ತಡ ಉಂಟಾಗುತ್ತೆ, ಸೊಪ್ಪಿನಲ್ಲಿ ನೀರಿನಂಶ ಹೆಚ್ಚಿಗೆ ಆಗುತ್ತೆ, ಅದೇ ರೀತಿ ಆ ಹಾಸಿಗೆ ಒಳಗೂ ನೀರಿನಂಶ ಹೆಚ್ಚಿಗೆ ಆಗಿಬಿಟ್ಟು ಹುಳುಗಳು ನಿಶಕ್ತಿಯಾಗಿ ಆ ಒಂದು ಇದು ಮಾಡೋದಕ್ಕೆ ಹಾಲು ರೋಗ ಬರ್ತಕ್ಕಂಥ ಚಾನ್ಸ್ ಇದೆ. ಅದೇ ರೀತಿ ಈ ಧೂಳು ಮುಚ್ಚಿ ಮುಳುಗ್ತಾ ಸೊಪ್ಪಿನ ಮೇಲೆ ಕುಂತ್ಕೊಳ್ಳಿದ್ರೆ ಅದನ್ನೇ ನಾವು ವಾಶ್ ಮಾಡಿದಾಗ ಹಾಗೆ ಕೊಟ್ಬಿಟ್ರೆ ಸಪ್ಪೆ ರೋಗ ಬರೋ ಚಾನ್ಸಸ್ ಇದೆ. ಹೀಗೆ ಆ ಮುಂಗಾರು ಮಳೆ ಮುಂಚಿತವಾಗಿ ಬರ್ತಕ್ಕಂಥದ್ದು ಏನಿದೆ ಅಲ್ಲ ಅದು ಒಂದು ಕಾರಣ. ಇನ್ನು ಮುಂಗಾರು ಮಳೆ, ಈ ಮುಂಗಾರು ಮಳೆ ಅಂತ ತಗೊಂಡ್ರೆ ನಾವು ಮುಂಗಾರು ಮಳೆ ದಕ್ಷಿಣ ರಾಜ್ಯದ ದಕ್ಷಿಣ ಜಿಲ್ಲೆಗಳೆಲ್ಲ ಆರ್ತಕ್ಕಂಥ ಈ 4-6 ದಿನ ಇರುತ್ತೆ ಅಷ್ಟೇ, ಒಂದು ಮೋಡ ಕವಿದ ವಾತಾವರಣ. ಇದು ಸಾಮಾನ್ಯವಾಗಿ ಮಂಡ್ಯ, ಮೈಸೂರು, ಬೆಂಗಳೂರು, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ, ಹೆಚ್ಚಿಗೆ ಮಳೆ ಬರೋದಲ್ಲ, ಸುಮ್ಮನೆ ತುಂತುರು ಮನೆ ಬರ್ತಾ ಇರ್ತದೆ, ಕೆಲವೊಮ್ಮೆ ಒಂದು 3-4 ದಿನ ಮಳೆನೂ ಬರಬಹುದು. ಆದರೆ ಉಷ್ಣತೆ ಸಾಮಾನ್ಯವಾಗಿ ಹುಳು ಬೆಳೆಗಳಿಗೆ ಸಾಮಾನ್ಯವಾಗಿದ್ದರೂ ಮೋಡ ಕವಿದ ವಾತಾವರಣ ಅಷ್ಟು ಸುಲಭವಾಗಿ ಹುಳುಗಳ ಬೆಳವಣಿಗೆಗೆ ಆಗೋದಿಲ್ಲ. ಇನ್ನು ರಾಜ್ಯದ ಪಶ್ಚಿಮ ಘಟ್ಟದ ಜಿಲ್ಲೆಗಳಿದೆ ನೋಡಿ, ಒಳನಾಡು ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಇಲ್ಲಿ 15-20 ದಿನಗಳವರೆಗೆ ಮಳೆ ಸತತವಾಗಿ ಸುಡಿತಾ ಇರುತ್ತೆ. ತೇವಾಂಶ ಯಾವಾಗಲೂ ಜಾಸ್ತಿ ಇರುತ್ತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಈ ಆರ್ದ್ರ ವಾತಾವರಣದಲ್ಲಿ ರೋಗಾಣುಗಳು ಬೆಳವಣಿಗೆ ಆಗಲಿಕ್ಕೆ ಹೆಚ್ಚಿಗೆ ಒಂದು ಕಾರಣ ಆಗುತ್ತೆ. ಇಂಥ ಒಂದು ಅವಕಾಶ ಈ ಮಳೆಗೆ ಮುಂಗಾರು ಮಳೆ ಆಗ್ತದೆ. ಮುಂಗಾರು ಮಳೆ ಆದ್ಮ್ಯಾಕೆ ನಮಗೆ ಕಂಡು ಬರ್ತು ಸಾಮಾನ್ಯವಾಗಿ ಜುಲೈ ತಿಂಗಳದೊಳಗೆ ಆಷಾಢ ಮಾಸ ಅಂತ ಬರುತ್ತೆ ಗಾಳಿ. ಈ ಆಷಾಢದೊಳಗೆ ಮಳೆ ಕಡಿಮೆ, ಬರೀ ಮೋಡ ಕವಿದ ವಾತಾವರಣ, ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ. ಈ ಗಾಳಿ ಬೀಸೋದ್ರಿಂದ ಏನಾಗುತ್ತೆ, ನೀರಿನಂಶ ಹಾಸಿಗೆಯಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ಸೊಪ್ಪಿನಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ಎಲ್ಲ ಬಾಡ ಹೋಗುತ್ತೆ. ಸೊಪ್ಪು ಬಾಡ ಹೋಗೋದ್ರಿಂದ ಹುಳುಗಳಿಗೆ ತಿನ್ನಲಿಕ್ಕೆ ಯೋಗ್ಯವಾಗಿರೋದಲ್ಲ. ಹೀಗೆ ವಾತಾವರಣದಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ, ಪ್ರತಿ ತಿಂಗಳು ಆಗ್ತಾನೆ ಇರುತ್ತೆ. ಇನ್ನು ಮುಂದೆ ಈ ಆಷಾಢ ಮಾಸ ಮುಗಿದ್ಮೇಲೆ ಶ್ರಾವಣ ಅಂತ ಬರುತ್ತೆ. ಶ್ರಾವಣ ನಂತರದು, ಶ್ರಾವಣದೊಳಗೆ ಸಾಮಾನ್ಯವಾಗಿ ನಾವು ಮಳೆ ಕಾಣಿಸ್ತೇವೆ, ಜಡಿಮಳೆ, ಅತಿವೃಷ್ಟಿ ಹೀಗೆ ಕಾಣಿಸ್ತೇವೆ, ಸಾಮಾನ್ಯವಾಗಿ ಮಳೆ ಜಾಸ್ತಿ. ಈ ಒಂದು ಶ್ರಾವಣದೊಳಗೆ ಕಂಟಿನ್ಯೂಸ್ ಮಳೆ ಬರೋದ್ರಿಂದ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ಹಾಸಿಗೆಯಲ್ಲಿ ತೇವಾಂಶ ಜಾಸ್ತಿ ಆಗಿದೆ, ಸೊಪ್ಪಿನಲ್ಲಿ ತೇವಾಂಶ ಜಾಸ್ತಿ. ಕೆಲವೊಮ್ಮೆ ಏನಾಗುತ್ತೆ, ಮಳೆನ ಬರೋದಿಲ್ಲ, 15 ದಿನಗಳ ಮಳೆನ ಬರೋದಿಲ್ಲ, ಆವಾಗ ಹೆವಿ ಟೆಂಪರೇಚರ್ ಬಂದ್ಬಿಡುತ್ತೆ. ಹಾಟ್ ಆ್ಯಂಡ್ ಹ್ಯುಮಿಡ್ ಇವೆರಡು, ಆರ್ದ್ರ ಮತ್ತು ಹಾಟ್ ಆ್ಯಂಡ್ ಹ್ಯುಮಿಡ್ ಟೆಂಪರೇಚರ್, ಈ ಒಂದು ವಾತಾವರಣ ಇರೋದ್ರಿಂದ ಅಲ್ಲಿ ಈ ರೋಗಾಣುಗಳು ವೃದ್ಧಿ ಆಗಲಿಕ್ಕೆ ಅನುಕೂಲ ಪೂರ್ವಕವಾಗಿರ್ತಕ್ಕಂಥ ಒಂದು ವಾತಾವರಣ. ಈ ರೀತಿ ಈ ಮಳೆಗಾಲದೊಳಗೆ ಒಂದು 4-5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಗಳು, ಬೇರೆ ಸೀಸನ್ಗೆ ನಾವು ಋತುಮಾನಗಳಿಗೆ ಹೋಲಿಸಿದ್ರೆ ಸಾಕಷ್ಟು ಬದಲಾವಣೆಗಳು ಈ ಮಳೆಗಾಲದಲ್ಲೇ ಆಗೋದ್ರಿಂದ ಇದಕ್ಕೆ ಕ್ವಿಕ್ ಆಗಿ ಹುಳುಗಳು ನಮ್ಮ ಹುಳುಗಳಿಗೆ ಆಗೋದಿಲ್ಲ. ಇದನ್ನ ರೈತರು ಗಮನಿಸಿಕೊಂಡು ಹುಳು ಸಾಕಾಣಿಕೆಯಲ್ಲಿ ಅವರು ಇದು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಶ್ರಾವಣ ಮಾಸ ಆದ್ಮೇಲೆ ಮತ್ತೆ ಮಳೆ ಇಳಿಮುಖ ಆಗುತ್ತೆ. ಶ್ರಾವಣ ಮಾಸ ಆದ್ಮೇಲೆ ಮಳೆ ಇಳಿಮುಖ ಆಗುತ್ತೆ, ಆದ್ರೂ ಈ ಬೆಂಗಳೂರು ಸೈಡ್ಗೆ ಕೆಲವೊಮ್ಮೆ ಈ ಸೈಕ್ಲೋನ್ ಇಂದ ಮಳೆಗಳು ಜಾಸ್ತಿ, ಹೆವಿ ರೇನ್ಸ್ ಬಂದು, ಚಂಡಮಾರುತದಿಂದ ಹೆವಿ ರೇನ್ಸ್ ಬಂದು ಇದಾಗೋದ್ರಿಂದ ಅಲ್ಲಿ ಇನ್ನೊಂದು ಪರಿಣಾಮ ಏನಾಗುತ್ತೆ ಅಂದ್ರೆ ಈ ತೋಟಗಳಲ್ಲಿ ನೀರು ಲೀಚಿಂಗ್ ಆಗಿಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಎಲ್ಲ ಹೊರಟುಬಿಡುತ್ತೆ. ಅದರಿಂದ ಆ ಒಂದು ಕೊರತೆ ಉಂಟಾಗಿ ಅದು ಸೊಪ್ಪಿನ ಗುಣಮಟ್ಟ ಇಳುವಳಿಕೆ ಆಗಲಿಕ್ಕೆ ಕಾರಣ ಆಗುತ್ತೆ. ಅದರಿಂದ ಮಳೆಗಾಲದಲ್ಲಿನೇ ಈ ರೋಗಗಳು, ಈ ರೋಗಗಳು ಹೆಚ್ಚಿಗೆ ಆಗಲಿಕ್ಕೆ ಕಾರಣ ವಾತಾವರಣದಲ್ಲಿ ಮೇಲಿನ ಮೇಲೆ ಬದಲಾವಣೆಗಳು ಆಗಂತದ್ದು ಈ ಮಳೆಗಾಲದೊಳಗೆ, ಮಳೆಗಾಲದ ಅವಧಿನಲ್ಲೇ ಇಷ್ಟೆಲ್ಲ 4-5 ಭಾಗದೊಳಗೆ ವೇರಿಯೇಷನ್ ಏರುಪೇರು, ತುಂಬಾ ಏರುಪೇರು ಆಗುತ್ತೆ. ಅದೇ ಬೇಸಿಗೆಯಲ್ಲಿ ಆಗೋದಲ್ಲ, ಚಳಿಗಾಲದ ತಗೊಂಡ್ರೆ ಟೆಂಪರೇಚರ್ ಕಡಿಮೆ ಇರುತ್ತೆ ಅನ್ನೋದೊಂದು ಬಿಟ್ಟರೆ ಬೇರೆ ವಾತಾವರಣದಲ್ಲಿ ಹೆಚ್ಚಿಗೆ ಬದಲಾವಣೆ ಆಗಲ್ಲ. ಹಾಗಾದ್ರೆ ಈ ಮಳೆಗಾಲದಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರು ಈ ರೇಷ್ಮೆ ಹುಳುಗಳ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತಿದೆ? ಮುಖ್ಯವಾಗಿ ರೇಷ್ಮೆ ಹುಳುಗಳಿಗೆ ರೋಗ ಬಂದ ಮ್ಯಾಕೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ರೋಗ ಬರದ ಹಾಗೆ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಅದು ಮುಖ್ಯವಾಗಿ ಈ ಮಳೆಗಾಲದಲ್ಲಿಯೇ ವಾತಾವರಣಕ್ಕೆ ಸರಿಯಾಗಿ ತಮ್ಮ ಸಾಕಾಣಿಕೆಯ ತಾಂತ್ರಿಕತೆಗಳಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿಕೊಂಡು ಅವರು ಈ ಉಷ್ಣಾಂಶ ಜಾಸ್ತಿ ಆದಾಗ ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡಬೇಕು, ಶೈತ್ಯಾಂಶ ಜಾಸ್ತಿ ಆದಾಗ ಯಾವ ರೀತಿ ಕಡಿಮೆ ಮಾಡಬೇಕು, ನೀರಿನಲ್ಲಿ ಸೊಪ್ಪಿನ ಅಂಶ ಇಲ್ಲ ಅಂದಾಗ ಅದನ್ನು ಯಾವ ರೀತಿ ನಾವು ಇದು ಮಾಡ್ಕೋಬೇಕು ಅಂತಕ್ಕಂಥ ಮುಂಜಾಗ್ರತೆ ಕ್ರಮಗಳನ್ನ ಮುಂಚಿತವಾಗಿ ಅದನ್ನು ವಿಚಾರ ಮಾಡಿಕೊಂಡು ಸಾಕಾಣಿಕೆ ಮನೆಯನ್ನು ಯಾವ ರೀತಿ ಮಾಡ್ಕೋ ಇದು ಇಟ್ಕೋಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಅದು ಹುಳುಗಳನ್ನ ರೋಗಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಈಗ ನಾವು ಯಾವುದೇ ರೋಗ ಬರಲು ರೋಗಾಣುಗಳು ಮೂಲ ಕಾರಣ ಅಂತ ಹೇಳಿದಾಗ ರೋಗಾಣುಗಳು ಯಾವುದೇ ಒಂದು ಋತುಮಾನದಲ್ಲಿ ಬೇಸಿಗೆ ಇರಲಿ, ಚಳಿಗಾಲ ಇರಲಿ ಅಥವಾ ಮಳೆಗಾಲನೇ ಇರಲಿ, ಈ ರೋಗಗಳನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳನ್ನು ಸರ್ವನಾಶ ಮಾಡೋದು ಅತಿ ಮುಖ್ಯವಾದದ್ದು. ಸೋಂಕು ಇದಕ್ಕೆ ಸೋಂಕು ನಿವಾರಣೆಯನ್ನು ತೆಗೆದುಕೊಳ್ಬೇಕು. ಸೋಂಕು ನಿವಾರಣೆ ವೈಜ್ಞಾನಿಕ ರೀತಿಯಲ್ಲಿ ತೆಗೆದು ಪ್ರತಿ ಬೆಳೆ ಇಡುವ ಮುನ್ನ ಮತ್ತು ಬೆಳೆ ಆದ ನಂತರ 2 ಸಾರಿ ಡಬಲ್ ಡಿಸ್ಇನ್ಫೆಕ್ಷನ್ ಮಾಡಿ ಸೋಂಕು ಹುಳು ಸಾಕಾಣಿಕೆ ಮನೆ ಮತ್ತು ನೈರ್ಮಲ್ಯತೆಯನ್ನು ಕಾಪಾಡಿ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಯ್ಕೊಳ್ಬೇಕಾಗುತ್ತೆ. ಈಗ ಅನೇಕ ಹಿಂದೆ ಸೋಂಕು ನಿವಾರಣೆ ಅಂದರೆ ಫಾರ್ಮಾಲಿನ್ ಉಪಯೋಗ ಮಾಡ್ತಿದ್ರು, ಸೋಂಕು ನಿವಾರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರು. ನಂತರ ಬ್ಲೀಚಿಂಗ್ ಪೌಡರ್ ಬಂತು. ಈಗ ರೇಷ್ಮೆ ಸಂಶೋಧನಾ ಸಂಸ್ಥೆಗಳು ನಮ್ಮ ಸಂಸ್ಥೆನೇ ತಗೊಂಡ್ರೆ ಹಲವಾರು ಸೋಂಕು ನಿವಾರಣೆಗಳನ್ನು ತಂದಿದ್ದೀವಿ. ಅದರಲ್ಲಿ ಕ್ಲೋರೋಫೆಕ್ಟ್ ಇದೆ, ಸೆಂಟ್ರಲ್ ಪ್ಲಸ್ ಇದೆ, ಮತ್ತು ಸೆಂಟ್ರಲ್ ಸಂಶೋಧನೆ ಸಂಸ್ಥೆಯಿಂದ ಸೆನಿಟೆಕ್ ಇದೆ, ಇವುಗಳನ್ನು ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಡೆಕಾಲ್ ಇದೆ ಇವನ್ನ ಉಪಯೋಗಿಸಿ ಚೆನ್ನಾಗಿ ಸೋಂಕು ನಿವಾರಣೆ ಮಾಡಬೇಕು, ವೈಯಕ್ತಿಕ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಬೇಕು. ಇದು ಅತಿ ಮಹತ್ವದ ಒಂದೇದು. ಅಂದರೆ ರೇಷ್ಮೆ ಹುಳು ಸಾಕಣೆ ಮನೆ ಮತ್ತೆ ಸುತ್ತ ಪರಿಸರ ಪರಿಸರ ಮತ್ತು ಸಾಕಾಣಿಕೆಗೆ ಉಪಯೋಗಿಸುವ ಉಪಕರಣಗಳನ್ನು ಸಲಕರಣೆ ಮಾಡಬೇಕಾಗುತ್ತೆ. ಮತ್ತೆ ರೇಷ್ಮೆ ಬೆಳೆಗಾರರ ವೈಯಕ್ತಿಕ ಸ್ವಚ್ಛತೆ ಅದು ಬಹಳ ಮುಖ್ಯ. ವೈಯಕ್ತಿಕ ಸ್ವಚ್ಛತೆಗೆ ನಾವು ಶುಚಿ ಅಂತ ಹೇಳಿ ಒಂದು ಸೋಂಕು ನಿವಾರಕನ ತಂದಿವಿ, ಅದನ್ನು ಉಪಯೋಗ ಮಾಡಿಕೊಂಡು ಕೈ ವಾಶ್ ಮಾಡ್ಕೊಳ್ಳಿಕ್ಕೆ, ನೆಲ ವಹಿಸ್ ಮಾಡ್ಲಿ, ಇದು ವಾಶ್ ಮಾಡ್ಲಿಕ್ಕೆ, ಕ್ಲೀನ್ ಇಡ್ಲಿಕ್ಕೆ, ಎಲ್ಲದಕ್ಕೂ ಒಂದು ನಾವು ಈ ರೋಗ ತಡೆಗಟ್ಟಬೇಕು ಅಂದ್ರೆ ರೋಗಾಣುಗಳನ್ನು ತಡೆಗಟ್ಟಬೇಕು. ರೋಗಾಣುಗಳು ತಡೆಗಟ್ಟಬೇಕು ಅಂದ್ರೆ ಈ ಆಸ್ಪತ್ರೆಯಲ್ಲಿ ಯಾವ ರೀತಿ ಪ್ರತಿ ಒಂದು ದಿನಾನು ಹೇಗೆ ಸ್ವಚ್ಛತೆ ಮತ್ತು ರೋಗಾಣುಗಳ ಸಲುವಾಗಿ ಅವರು ಸೋಂಕು ನಿವಾರಕ ಹಾಕ್ತಾರೆ ದಿನ, ಅಟ್ಲೀಸ್ಟ್ ಇದು ನಾವು ತಿಳಿಸಿದ ಹಾಗೆ ವೈಜ್ಞಾನಿಕ ರೀತಿಯಲ್ಲಿ ಸೋಂಕು ನಿವಾರಣೆ ಮಾಡಿಕೊಂಡು ಸ್ವಚ್ಛತೆ ಕಾಯ್ಕೊಳ್ಳೋದು ಒಳ್ಳೆಯದು. ಒಂದೇ ಅಂಶ ಇದು. ಎರಡನೇದು, ಈಗಾಗಲೇ ತಿಳಿಸಿದ ಹಾಗೆ ಬೇಸಿಗೆಯಲ್ಲಿ ಅಕಾಲಿಕ ಮಳೆ ಬಂದ್ಬಿಡುತ್ತೆ. ನಿಜ ನಿಜ. ಇನ್ನು ಅಕಾಲಿಕ ಮಳೆ ಬಂತು ಅಂದ್ಬಿಟ್ಟಿಗೆ ಏನು ಮಾಡಬೇಕು? ಮಳೆ ಬರೋ ಟೈಮ್ನೊಳಗೆ ಸಾಕಾಣಿಕೆ ಮನೆ ಕಿಟಕಿ ಬಾಗಿಲು ಮುಚ್ಚಬೇಕು. ಅಂದರೆ ಹೊರಗಿನ ವಾತಾವರಣದಲ್ಲಿ ಶೈತಾಂಶ ಜಾಸ್ತಿ ಇರುತ್ತೆ, ಅದು ಒಳಗೆ ಬರಬಾರ್ದು. ಮುಚ್ಚಿಬಿಟ್ಟು ಮಳೆ ಹೋದ ಮೇಲೆ ಅದನ್ನು ಓಪನ್ ಮಾಡಬೇಕು. ಆವಾಗ ಇವರು ಶೈತಾಂಶನ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಧೂಳು, ಗಾಳಿಯಿಂದ ಧೂಳು ಬಂದು ಎಲೆ ಮೇಲೆ ಕುಂತಿದೆ ಅಂದರೆ ಅದನ್ನು ಹಾಗೆ ತಿನ್ನಿಸ್ಬಾರ್ದು. ಹಾಗೆ ತಿನ್ನಿಸಿದ್ರೆ ಸಪ್ಪೆ ರೋಗ ಬರೋದು ಗ್ಯಾರಂಟಿ. ಅದನ್ನು ಶುದ್ಧ ನೀರಿನಲ್ಲಿ ವಾಶ್ ಮಾಡಿ ಅದನ್ನು ತೊಳೆದು ಆರಿಸಿಬಿಟ್ಟು ಹುಳುಗಳಿಗೆ ಕೊಟ್ಟರೆ ಆ ಒಂದು ಬಾಧೆನ ಅವರು ತಪ್ಪಿಸ್ಕೋಬಹುದು. ಮತ್ತೆ ತೇವಾಂಶ ಇರುವಂತ ಸೊಪ್ಪನ್ನು ಕೊಡಬಾರ್ದು. ತೇವಾಂಶ ಇರತಕ್ಕಂಥ ಮಳೆ ಬಂದ ಹೊತ್ತಿನ ತೇವಾಂಶ ಇರತಕ್ಕಂಥ ಸೊಪ್ಪನ್ನು ಕೊಡಬಾರ್ದು. ಮಳೆ ಇಲ್ಲದಾಗ ಬೇಸಿಗೆ ಮುಂಚಿತವಾಗಿ ಇದ್ರೆ ಅದನ್ನ ತೇವಾಂಶ ಕಾಪಾಡ್ಕೊಳ್ಳಿಕ್ಕೆ ಏನು ಕ್ರಮ ತಗೊಳ್ಳೋಕೋ ಅದು ಮಾಡಬೇಕಾಗುತ್ತೆ. ತದನಂತರ ಈ ಮುಂಗಾರು ಮಳೆ ಮತ್ತು ಈ ಮಳೆ ಬರೋ ಟೈಮ್ನೊಳಗೆ ಯಾವಾಗಲೂ ತೇವಾಂಶ ವಾತಾವರಣದೊಳಗೆ ಜಾಸ್ತಿ ಇರುತ್ತೆ, ಆವಾಗ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಕಿಟಕಿ ಬಾಗಿಲನ್ನ ಮುಚ್ಚೋದು ತೆಗೆಯೋದು ಅದನ್ನು ಸ್ವಲ್ಪ ವೇರಿಫೈ ಮಾಡ್ಕೋಬೇಕಾಗುತ್ತೆ. ಗಾಳಿ ಸಂಚಾರಕ್ಕೆ ಅವಕಾಶ. ಮಳೆಗಾಲದ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಚಾಕಿ ಹುಳುಗಳಿಗೆ ನಾವು ಮೇಣದ ಕವರ್ ಹಾಕಬಾರ್ದು, ಶೈತಾಂಶ ಜಾಸ್ತಿ ಇರುತ್ತೆ. ಹಾಸಿಗೆ ಒಳಗೆ ಶೈತಾಂಶ ಜಾಸ್ತಿ ಆಯ್ತು ಅಂದ್ಬಿಟ್ಟಿಗೆ ಹಾಲು ರೋಗ ಸಪ್ಪೆ ರೋಗ ಬರಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಗಾಳಿ ಸಂಚಾರಕ್ಕೆ ಅವಕಾಶ ಕೊಡಬೇಕು. ಕಿಟಕಿ ಬಾಗಿಲು ತೆಗೆದ್ಬಿಟ್ಟು ಗಾಳಿ ಸಂಚಾರಕ್ಕೆ ಅವಕಾಶ ಕೊಟ್ಟು ಮೇಣದ ಇದನ್ನು ಹಾಕಬಾರ್ದು. ಮತ್ತು ಈ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಆ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬಲಿಕೆ ಸೊಪ್ಪನ್ನು ಒಂದೆರಡು ದಿನ ಹೆಚ್ಚಿಗೆ ಬಲಿಕೆ ಆಗಿರ್ತಕ್ಕಂಥ ಸೊಪ್ಪನ್ನು ಕೊಡಬೇಕು. ಈಗ ಎರಡನೇ ಹಂತಕ್ಕೆ ಬೇಕಾಗಿರೋದು ಸೊಪ್ಪನ್ನು ಉಳಿದ ಸೀಸನ್ದೊಳಗೆ ಇದು ಮೂರನೇ ಹಂತದೊಳಗೆ ಬಂದಕ್ಕಂಥದ್ದು ನಾವು ಕೊಡಬೇಕು. ಇನ್ನು ಇದು ನಮ್ಮ ಶೂಟ್ ರೇರಿಂಗ್ ಮಾಡ್ತಾ ಇರುವಾಗ ಆವಾಗ ಬಲಿಕೆ ಬೆಳೆದ ಹುಳುಗಳಿಗೆ ಬೇಕಾಗಿತ್ತು ಅಂದರೆ ಅದನ್ನು ಕುಡಿ ತೆಗೆದುಬಿಟ್ಟು ಬಲಿಕೆ ಸೊಪ್ಪು ಬರೋ ಹಾಗೆ ಮಾಡಬಹುದು. ಆ ಒಂದು ರೀತಿಯಿಂದ ಹುಳುಗಳಲ್ಲಿ ಇದು ಸೊಪ್ಪಿನಲ್ಲಿ ತೇವಾಂಶನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸೊಪ್ಪಿನಲ್ಲಿ ನೀರಿನ ಅಂಶ ಹಾಸಿಗೆಯಲ್ಲಿ ಜಾಸ್ತಿ ಆದಾಗ ಅದನ್ನು ಮಳೆಗಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸೊಪ್ಪು ಮಾಡಬೇಕಾಗುತ್ತೆ. ಹೆಚ್ಚಿಗೆ ಸೊಪ್ಪು ಕೊಡಬಾರ್ದು, ಹೆಚ್ಚಿಗೆ ಸೊಪ್ಪು ಕೊಟ್ಟರೆ ಒದ್ದೆ ಜಾಸ್ತಿ ಆಗಿಬಿಡುತ್ತೆ ಹಾಸಿಗೆಯಲ್ಲಿ, ಆವಾಗ ರೋಗಾಣುಗಳು ಅಂಟ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಸ್ವಲ್ಪ ಬಲಿಕೆ ಸೊಪ್ಪು ಕೊಡಬೇಕಾಗ್ತದೆ. ಇನ್ನು ಸಾಕಾಣಿಕೆಯಲ್ಲಿ ಸ್ಥಳಾವಕಾಶ ಜಾಸ್ತಿ ಕೊಡಬೇಕಾಗ್ತದೆ. ಮಳೆಗಾಲದೊಳಗೆ ಮುಖ್ಯ ಅಂದರೆ ಬಿಡಿ ಬೇಸಿಗೆಗಿದಕ್ಕಿಂತ ಸ್ಥಳಾವಕಾಶ ಜಾಸ್ತಿ ಕೊಟ್ಟು ಹುಳುಗಳು ಜ್ವರಕ್ಕೆ ಹೋಗೋ ಸಮಯದಲ್ಲಿ ಸುಂಡನ ಉಪಯೋಗ ಮಾಡಬೇಕಾಗ್ತದೆ. ಜ್ವರಕ್ಕೆ ಕುಂತಿದಾವಂದರೆ ಸುಂಡನ ಹಾಕಿಬಿಟ್ಟು ಚೆನ್ನಾಗಿ ಅವನ್ನೆಲ್ಲ ಒಂದೇ ಸಲಕ್ಕೆ ಜ್ವರಕ್ಕೆ ಕುಂದಿಸೋದು ಬಹಳ ಮುಖ್ಯವಾದದ್ದು. ಸುಂಡ ಎರಡು ರೀತಿಯಿಂದ ಇದು ಕೆಲಸ ಮಾಡುತ್ತೆ. ಒಂದು ಇದು ಸೈತಾಂಶನ ಹೀರ್ಕೊಳ್ಳುತ್ತೆ, ಎರಡನೇದು ಇದು ಕ್ರಿಮಿನಾಶಕನೂ ಹೌದು. ಹೀಗಾಗಿ ಹುಳುಗಳು ಪೊರೆ ಕಳಚಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಈ ಹಾಸಿಗೆಯನ್ನು ಒಣಗಿಸೋದ್ರ ಜೊತೆಗೆ ಇದು ಕ್ರಿಮಿನಾಶಕನಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ರೋಗಾಣುಗಳು ಸಾಯಲಿಕ್ಕೆ ಕಾರಣ ಆಗುತ್ತೆ. ಅಂದರೆ ಶೇಕಡ ಎಷ್ಟು ಹುಳುಗಳು ಈ ಜ್ವರಕ್ಕೆ ಕುಂತಾಗ ನಾವು ಇದನ್ನ ಕೊಡ್ಬೋದು ಅಂತ? ಸುಮಾರು ಒಂದು 10% 20% ಹುಳುಗಳು ಜ್ವರಕ್ಕೆ ಕುಂತಿದೆ ಅಂದರೆ ತೆಳುವಾಗಿ ಸೊಪ್ಪು ಕೊಡಬೇಕು. ಅವಾಗ ಹುಳು ಜ್ವರಕ್ಕೆ ಅಲ್ಲೆಲ್ಲೆಲ್ಲೆ ಕಾಣ್ತಾ ಇದೆ ಅಂದರೆ ತೆಳುವಾಗಿ ಸೊಪ್ಪು ಕೊಟ್ಟರೆ ಇನ್ನೊಂದು 2-3 ತಾಸಿನೊಳಗೆ ಆಲ್ಮೋಸ್ಟ್ ಒಂದು 50% ಜ್ವರಕ್ಕೆ ಬಂದ್ಬಿಡುತ್ತೆ. ಆ ಟೈಮ್ನವ್ರು ಸುಣ್ಣ ಕೊಡ್ಬೋದು ನಾವು. ಸುಣ್ಣ ಕೊಟ್ಟಾಗಿ ಉದುರಿಸ್ಬೇಕು. ಸುಣ್ಣ ಮಾತ್ರ ಚೆನ್ನಾಗಿ ಕೊಡಬೇಕು, ಸುಣ್ಣದ್ದೇನು ತೆಳುವಾಗಿ ಕೊಡಬೇಕು ಅಂತ ಇಲ್ಲ, ಸೊಪ್ಪು ಮಾತ್ರ ತೆಳುವಾಗಿ ಕೊಡಬೇಕಾಗುತ್ತೆ. ಜ್ವರ ಕುಂತ ಹುಳುಗಳಿಗೆ ಸ್ವಲ್ಪ ಕೊಟ್ಟು ಎಂದ್ರೆ ಕವರಿಂಗ್ ಎಲ್ಲದೂ ಜ್ವರ ಕುಂದಿರಲಿ ಅಂತ ಹೇಳಿ ಸುಣ್ಣ ಚೆನ್ನಾಗಿ ಸುಣ್ಣ ಕೊಡಬೇಕಾಗುತ್ತೆ. ಜ್ವರದಿಂದ ಬಂದ ನಂತರ ಎಂಥ ಒಂದು ವೀಕ್ ಇದ್ದ ಹುಳುಗಳು ಏನೇ ಇದಾಗಿದ್ರು ಅವೆಲ್ಲ ಅಲ್ಲಿ ಸತ್ತು ಹೋಗಿರ್ತಾವೆ. ಅಲ್ಲಿರ್ತಕ್ಕಂಥ ರೋಗಾಣುಗಳು ಬೇರೆ ಕಡೆಗೆ ಪರಿಸರದಲ್ಲಿ ಪಸರಿಸಬಾರ್ದು ಅಂತ ಹೇಳಿ ನಾವು ಈಗ ಹಾಸು ಸೋಂಕು ನಿವಾರಕಗಳನ್ನ ಅಭಿವೃದ್ಧಿ ಮಾಡಿದ್ದೇವೆ. ಈ ಹಾಸು ಸೋಂಕುಗಳು ಅನೇಕ ಇದ್ದಾವೆ. ಈ ಮಳೆಗಾಲದಾಗ ಅಂದ್ರೆ ನಾವು ಸಂಜೀವಿನಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಸಂಸ್ಥೆಯಿಂದ ಸಂಜೀವಿನಿ ಅಂತ ಔಷಧಿ ತಂದಿದ್ದೇವೆ. ಚಳಿಗಾಲದಾಗ ಅಂದ್ರೆ ಸುರಕ್ಷಾ ಅಂತ ಹೇಳಿ ಶಿಲೀಂಧ್ರಗಳ ರೋಗಗಳ ಸಲುವಾಗಿ ತಂದಿದ್ದೇವೆ. ಈ ಮಳೆಗಾಲ ಸೀಸನ್ ಸಂಜೀವಿನಿನ ಅಥವಾ ವಿಜೇತ ಉಪಯೋಗ ಮಾಡಬಹುದು ಅಥವಾ ಅಂಕುಶ್ ಅಂತ ಇದೆ ಆ ರೀತಿ ಉಪಯೋಗ ಮಾಡೋದು. ನಾವೇ ಇನ್ನೊಂದು ಎಲ್ಲ ರೋಗಗಳಿಗೆ ಸಲುವಾಗಿ ಅಂತ ಹೇಳಿ ಸಂರಕ್ಷಕ ಅಂತ ಹೇಳಿ ಒಂದು ಡೆವಲಪ್ಮೆಂಟ್ ಮಾಡಿದ್ದೀವಿ, ಅದನ್ನಾದರೂ ಉಪಯೋಗ ಮಾಡಬಹುದು. ಈ ಸೋಂಕು ನಿವಾರಕಗಳನ್ನು ತಿಳಿಸಿದ ಪ್ರಮಾಣದಲ್ಲಿ ಚೆನ್ನಾಗಿ ಹುಳುಗಳ ಮೇಲೆ ಮತ್ತು ಹಾಸಿಗೆ ಮೇಲೆ ಕೊಡಬೇಕು. ಅಂದ್ರೆ ಜ್ವರದಿಂದ ಎದ್ದ ಮೇಲೆ ಬೆಳೆ ಸೊಪ್ಪು ಕೊಡೋದಕ್ಕಿಂತ ಮುಂಚಿತವಾಗಿ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಅಂದ್ರೆ ಅಲ್ಲಿರ್ತಕ್ಕಂಥ ರೋಗಗಳು ರೋಗಾಣುಗಳು ಎಲ್ಲ ಅಲ್ಲಿ ನಾಶ ಆಗಿಬಿಡುತ್ತೆ. ಹುಳುಗಳು ಫ್ರೆಶ್ ಆಗ್ತಾವೆ, ಸೊಪ್ಪು ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಆಗಿ ಚೆನ್ನಾಗಿರೋ ಹುಳುಗಳು ಸೊಪ್ಪಿನ ಮೇಲೆ ಬಂದ್ಬಿಡ್ತಾವೆ, ಮತ್ತೆ ಆ ಸೋಂಕು ರೋಗಾಣುಗಳು ಎಲ್ಲ ಅಲ್ಲೇ ಹಾಸಿ ಒಳಗೆ ಉಳಿದ್ಬಿಡ್ತವೆ. ಸೋಂಕು ನಿವಾರಕ ಕೊಟ್ಟು ಎಷ್ಟೊತ್ತಾದ್ಮೇಲೆ ನಾವು ಸೊಪ್ಪು ಕೊಡ್ಬೇಕಾಗುತ್ತೆ? ಸೋಂಕು ನಿವಾರಕ ಕೊಟ್ಟು ಅರ್ಧ ಗಂಟೆ ನಂತರ ಸೊಪ್ಪು ಕೊಡ್ಬೋದು. ಅರ್ಧ ಗಂಟೆ ಬಿಟ್ಟರೆ ಸಾಕು. ಇವೆಲ್ಲ ಸಂಪರ್ಕ ಸೋಂಕು ನಿವಾರಕಗಳಾಗಿರೋದ್ರಿಂದ ಕಾಂಟ್ಯಾಕ್ಟ್ ಬಂದ ತಕ್ಷಣ ಎಲ್ಲೆಲ್ಲ ರೋಗಾಣುಗಳು ಕಾಂಟ್ಯಾಕ್ಟ್ ಬರುತ್ತೆ ಈ ಹಾಸು ಸೋಂಕು ನಿವಾರಕಗಳು, ಅಲ್ಲಿ ರೋಗಾಣುಗಳು ನಾಶ ಆಗುತ್ತೆ. ಅದರಿಂದ ಅರ್ಧ ಗಂಟೆ ಬಿಟ್ಟರೆ ಸಾಕು, ಆಮೇಲೆ ಸೊಪ್ಪು ಕೊಡ್ಬೋದು. ಮತ್ತೆ ಉಷ್ಣಾಂಶ ಮತ್ತೆ ಶೈತ್ಯಾಂಶಗಳ ಒಂದು ನಿಯಂತ್ರಣ ಕೂಡ ಮಾಡ್ಕೋಬೇಕಾಗುತ್ತೆ. ಹೌದು, ಅದನ್ನ ಹೇಗೆ ಮಾಡ್ಕೋಬಹುದು? ಅದು ಈಗ ನೋಡಿ, ಮಳೆಗಾಲದಾಗ ಈಗ ನಾ ಹೇಳಿದ್ರೆ ಮಳೆ ಬರ್ತಾ ಇದೆ, ಹೊರಗಡೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದೆ ಅಂದಾಗ ಕಿಟಕಿಗಳನ್ನ ಹಾಕ್ಬಿಡ್ಬೇಕು. ಆ ತೇವಾಂಶ ಹುಳು ಸಾಕಾಣಿಕೆ ಮನೆಯೊಳಗೆ ಬರಬಾರ್ದು. ಇನ್ನು ಉಷ್ಣಾಂಶ ಜಾಸ್ತಿ ಇದೆ ಇದು ಅಂತ ಅಂದಾಗ ಹುಳುಗಳು ಸೊಪ್ಪು ಬಾಡಿ ಹೋಗುತ್ತೆ. ಈಗ ಆಷಾಢದೊಳಗೆ ಗಾಳಿ ಬೀಸ್ತಾ ಇರುತ್ತೆ, ಉಷ್ಣಾಂಶ ಸ್ವಲ್ಪ ಇರುತ್ತೆ, ಗಾಳಿ ಬೀಸೋ ಹೊತ್ತಿನ ಸೊಪ್ಪೆಲ್ಲ ಬಾಡಿ ಹೋಗುತ್ತೆ. ಅಂತ ಟೈಮ್ನೊಳಗೆ ಕಿಟಕಿಗಳನ್ನ ಎಷ್ಟು ಬೇಕೋ ಅಷ್ಟೇ ತೆಗೆದು ಪೂರ್ಣ ತೆಗಿಬಾರ್ದು. ಅವಾಗ ಗಾಳಿ ಎಲ್ಲ ಬಂದ್ಬಿಟ್ರೆ ಸೊಪ್ಪೆಲ್ಲ ಬಾಡಿ ಹೋಗುತ್ತೆ. ಅಂತ ಇದಕ್ಕೆ ಮೇಲ್ಗಡೆಗೆ ನ್ಯೂಸ್ ಪೇಪರ್ ವೃತ್ತಿ ಪೇಪರ್ಗಳನ್ನ ಹಾಕೋದ್ರಿಂದ ಸೊಪ್ಪು ಬಾಡೋದಲ್ಲ, ತೇವಾಂಶ ಸಂರಕ್ಷಣೆ ಮಾಡೋದಲ್ಲ. ಅದೇ ರೀತಿ ಒದ್ದೆ ನ್ಯೂಸ್ ಪೇಪರ್ನ ಮಾಡಿ ಹಾಕ್ಬೋದು. ಇನ್ನು ಸೊಪ್ಪನ್ನು ಎಲ್ಲಿ ನಾವು ಶೇಖರಣೆ ಮಾಡ್ತೇವೆ, ಅದಕ್ಕೆ ಈ ಗೋಣಿ ತಾಟು ಒದ್ದೆ ಮಾಡಿ ಅದಕ್ಕೆ ಮುಚ್ಚಿ ಅದು ಇದು ಮಾಡ್ಬೋದು. ಆದಷ್ಟು ಫ್ರೆಶ್ ಆಗಿರ್ತಕ್ಕಂಥ ಸೊಪ್ಪನ್ನು ತಗೊಂಡು ಬರಬೇಕು. ಮಳೆ ಸುರಿಯುವಾಗ ಅಥವಾ ಮಳೆ ಇದು ಇರೋ ಟೈಮ್ನೊಳಗೆ ಸೊಪ್ಪನ್ನು ಕೊಯ್ಲಿ ಮಾಡಿ ನಾವು ತರಬಾರ್ದು, ಅದರ ನೀರಿನಂಶ ಜಾಸ್ತಿ ಇರುತ್ತೆ. ಈ ರೀತಿ ಕೆಲವೊಂದು ಮಾಡಿಫಿಕೇಶನ್ ಮಾಡಿಕೊಂಡು ಈ ಟೆಂಪರೇಚರ್ ಹೆಚ್ಚು ಜಾಸ್ತಿ ಪ್ರಾಬ್ಲಮ್ ಇರೋದಲ್ಲ ಮಳೆಗಾಲದೊಳಗೆ, ಚಳಿಗಾಲದೊಳಗೆ ಜಾಸ್ತಿ ತೇವಾಂಶದ ಜಾಸ್ತಿ ಪ್ರಾಬ್ಲಮ್, ಆರ್ದ್ರ ವಾತಾವರಣ ಆಗೋದು, ಇಂಥ ಒಂದು ಹಾಟ್ ಆ್ಯಂಡ್ ಹುಮಿಡ್. ಈ ಹಾಟ್ ಅಂದರೆ ಈ ಶ್ರಾವಣ ಮಾಸ ಮತ್ತು ನಂತರ ಏನಿರುತ್ತೆ ಅಂದರೆ ಒಂದು ವಾರ ಗಂಟಲೆ ಮಳೆ ಬರೋದೆಲ್ಲ ಬಿಸಿಲು ಚೆನ್ನಾಗಿ ಹೊಡಿತಾ ಇರುತ್ತೆ, ಅವಾಗ ಹಾಟ್ ಇರುತ್ತೆ. ಆದರೆ ವಾತಾವರಣದೊಳಗೆ ಶೈತ್ಯಾಂಶನೇ ಜಾಸ್ತಿ ಇರುತ್ತೆ. ಇಂಥ ಒಂದು ವಾತಾವರಣ ಹುಳುಗಳಿಗೆ ಒಂದು ದೌರ್ಬಲ್ಯ ಫಿಸಿಯಾಲಜಿಕಲ್ ಇದರೊಳಗೆ ಅದು ಒಂದು ನಿಶಕ್ತಿ ಉಂಟು ಮಾಡಲಿಕ್ಕೆ ಕಾರಣ ಆಗುತ್ತೆ. ಮತ್ತು ರೋಗಾಣುಗಳು ಬೇಗ ವೃದ್ಧಿ ಆಗ್ತವಲ್ಲಿ, ವೃದ್ಧಿ ಆಗಿಬಿಟ್ಟು ಸೋಂಕು ತಗಲ್ತಾವ. ಅದಕ್ಕೊಂದು ಹಾಟ್ ಆ್ಯಂಡ್ ಹುಮಿಡ್ದೊಳಗೆ ಅವಾಗ ನೋಡ್ಕೊಂಬಿಟ್ಟು ಹಾಟ್ ಜಾಸ್ತಿ ಇತ್ತಂದ್ರೆ ಕಿಟಕಿಗಳನ್ನ ತೆಗೆದ್ಬಿಟ್ಟು ಗಾಳಿ ಸಂಚಾರಕ್ಕೆ ಚೆನ್ನಾಗಿ ಅವಕಾಶ ಕೊಡಬೇಕು. ಹುಮಿಡಿಟಿನೂ ಜಾಸ್ತಿ ಇರುತ್ತೆ, ಗಾಳಿನ ಸಂಚಾರ ಚೆನ್ನಾಗಿ ಆಗೋ ಹಾಗೆ ಅದೊಂದಿಷ್ಟು ಕಡಿಮೆ ಆಗಲಿಕ್ಕೆ ನಾವು ಮ್ಯಾನೇಜ್ ಮಾಡ್ಬೋದು. ಇದನ್ನು ಬಿಟ್ಕೊಂಡ್ರೆ ಇನ್ನೇನು ಕ್ರಮ ಕೈಗೊಳ್ಬೇಕಾಗತ್ತೆ ರೈತರು? ಈ ಮುಖ್ಯವಾಗಿ ಅವರು ಸೊಪ್ಪಿನ ಗುಣಮಟ್ಟ ಭಾಳಷ್ಟು ಜನ ನಾವು ನೋಡಿದ್ದೇವೆ ಅಂದರೆ ಈ ಮ್ಯಾನೇಜ್ಮೆಂಟ್ನೊಳಗೆ ಪ್ರಾಬ್ಲಮ್ ಮಾಡ್ತಾ ಇರೋದು. ಪ್ರತಿ ವರ್ಷ ಮಳೆಗಾಲದಾಗ ಅಂದರೆ ಮಳೆ ಬಿತ್ತು ಅಂದ ತಕ್ಷಣ ಅದು ಈ ಮುಂಗಾರು ಮಳೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟಿಗೆ ಸೊಪ್ಪು ಬಂದ್ಬಿಡುತ್ತೆ. ಆವಾಗ ತೋಟಕ್ಕೆ ಸರಿಯಾಗಿ ಬೆಳೆ ಮಾಡಿದಾರೋ ಅಥವಾ ಅದು ಗೊಬ್ಬರ ಹಾಕಿದಾರೋ ಅಥವಾ ಏನು ನೋಡಿದಾರೋ ಅದಕ್ಕೆ ಪೌಷ್ಟಿಕಾಂಶಗಳು ಇದೇ ಇಲ್ವೋ, ಮಳೆ ಬಿತ್ತು ಅಂದರೆ ಸೊಪ್ಪು ಬೆಳೆದ್ಬಿಡುತ್ತೆ. ಸೊಪ್ಪು ಬೆಳೆದ ತಕ್ಷಣ ಇಮ್ಮಿಡಿಯೇಟಾಗಿ ತಂದ್ಬಿಟ್ಟು ಮೊಟ್ಟೆ ಇಟ್ಬಿಡ್ತಾರೆ. ಎಲ್ಲರೂ ಒಂದೇ ಟೈಮ್ನಾಗೆ ಹೆಚ್ಚಿಗೆ ಮೊಟ್ಟೆ ಇಟ್ಬಿಡ್ತಾರೆ. ಇನ್ನೂ ಬರೋದಕ್ಕಿಂತ ಜಾಸ್ತಿನೇ ಇಡೋದ್ರಿಂದ ಸೊಪ್ಪೆ ಸೊಪ್ಪಿನಲ್ಲಿ ಗುಣಮಟ್ಟ ಇರೋದಲ್ಲ, ಅದು ಸರಿಯಾಗಿ ನೀರಾವರಿ ಮಾಡಿರೋದಲ್ಲ, ಆ ಬೇಸಿಗೆ ಒಳಗೆ ನೀರಿನ ಕೊರತೆ ಇರುತ್ತೆ, ಅದೇ ಕಂಟಿನ್ಯೂ ಆಗಿರುತ್ತೆ. ಆದರೆ ಸೊಪ್ಪೇನೋ ಮಳೆ ಉದುರೋದ್ರಿಂದ ಬಂದ್ಬಿಡುತ್ತೆ. ಹೀಗೆ ಗುಣಮಟ್ಟದ ಸೊಪ್ಪನ್ನು ಬೆಳೀಲಿಕ್ಕೆ ಒಂದು ಪ್ರಯತ್ನ ಮಾಡಿ ಅದಕ್ಕೆ ಸಾವಯವ ಇದು ಉಪಯೋಗ ಮಾಡಿಕೊಂಡು ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ಗುಣಮಟ್ಟದ ಸೊಪ್ಪು ಬಹಳ ಮುಖ್ಯ. ಈ ರೋಗಗಳನ್ನು ತಡ್ಕೊಳ್ಬೇಕು ಅಂದರೆ ಹುಳುಗಳಲ್ಲಿ ಮೊದಲ ರೋಗ ತಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕಂದ್ರೆ ಒಂದು ಉತ್ತಮ ಗುಣಮಟ್ಟದ ಸೊಪ್ಪನ್ನೇ ಕೊಡೋದು ಬಹಳ ಮಹತ್ವ ಇದೆ. ಇದು ವಾತಾವರಣದಲ್ಲಿ ಕೆಲವೊಂದು ಸರಿಪಡಿಸಿಕೊಂಡ್ರು ಸೊಪ್ಪಿನಲ್ಲಿ ಸರಿಯಾಗಿಲ್ಲ, ಸೊಪ್ಪಿನ ಗುಣಮಟ್ಟ ಸರಿಯಾಗಿಲ್ಲ ಅಂದರೆ ಮತ್ತೆ ಅದು ರೋಗ ಬರಲಿಕ್ಕೆ ರೋಗ ಉಲ್ಬಣ ಆಗಲಿಕ್ಕೆ ಸಾಕಷ್ಟು ಕಾರಣಗಳಾಗುತ್ತೆ. ಅದಕ್ಕೆ ತೋಟ ನಿರ್ವಹಣೆ ಮಾಡೋದೇನಿದೆ ಇಲ್ಲ ಸಾಕಷ್ಟು. ಈ ಹೇಳಿದ್ನಲ್ಲ ಶ್ರಾವಣದ ನಂತರ ಅತಿವೃಷ್ಟಿ ಕೆಲವೊಮ್ಮೆ ಆಗಿಬಿಡುತ್ತೆ, ಹೆಚ್ಚು ಮಳೆ ಆಗಿಬಿಟ್ಟು ಅವಾಗ ಜಾಸ್ತಿ ಆದಾಗ ನೀರು ಹೊರಗಡೆ ಹರಿದು ಹೋಗಿ ಎಲ್ಲ ಪೋಷಕಾಂಶಗಳು ಹೊರಗಡೆ ಹೋಗಿಬಿಡ್ತವೆ. ಅದನ್ನು ಹೋಗಿದಾಗ ತಡೆಗಟ್ಟು ಬಸಿಕಾವಲಿ ಮಾಡಿಕೊಂಡು ಅದನ್ನು ಒಂದು ಅವರು ಮಾಡ್ಕೋಬೇಕಾಗುತ್ತೆ. ಮತ್ತು ಈ ತಿಳಿಸಿದ ಹಾಗೆ ಗೊಬ್ಬರ ಕೊಟ್ಟುಕೊಂಡು ತೋಟನ ಚೆನ್ನಾಗಿ ನಿರ್ವಹಣೆ ಮಾಡೋದು ಬಹಳ ಮುಖ್ಯವಾದದ್ದು. ತೋಟದ ಸೊಪ್ಪಿನ ಗುಣಮಟ್ಟವನ್ನು ಕಾಪಾಡ್ಕೋಬೇಕು. ಮತ್ತೆ ಒಂದು ವೇಳೆ ರೋಗಗಳು ಬಂದರೆ ಏನು ಕ್ರಮ ಕೈಗೊಳ್ಬೋದು ಅಂತೀರ? ರೋಗಗಳು ಬಂದರೆ ನಾವು ಕ್ರಮಗಳು ನಾ ಈಗಾಗಲೇ ಹೇಳಿದಾಗೆ ರೋಗ ಬಂದ ಮೇಲೆ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮುಂಜಾಗ್ರತೆಯೇ ಸಾಕಷ್ಟು ತಗೊಳ್ಬೇಕು. ಒಂದು ವೇಳೆ ರೋಗಗಳು ಕಾಣಿಸ್ತಾ ಇದ್ರೆ ಆ ರೋಗದ ಹುಳುಗಳನ್ನು ಆಯ್ದುಬಿಟ್ಟು ಅವನ್ನ ನಾವು ಸೋಂಕು ನಿವಾರಕದಲ್ಲಿ ಸಂಗ್ರಹಿಸಿ ಅವನ್ನ ನಿರ್ಮೂಲನೆ ಮಾಡಬೇಕು. ಈ ಹುಳು ಸಾಕಾಣಿಕೆಯಲ್ಲಿ ಪ್ರತಿ ದಿನಾನು ಅಬ್ಸರ್ವ್ ಮಾಡ್ತಾ ಇರಬೇಕು ಹಾಸಿಗೆನ. ಅಲ್ಲಿ ಸಣ್ಣದಪ್ಪ ಹುಳು ಇತ್ತು ಅಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಇದೆ. ಸಣ್ಣದಾಗಬೇಕು ಹುಳು ಅಂದ್ರೆ ಅಲ್ಲಿ ಕಾರಣ ಇರೋದು ಏನಾದ್ರು ರೋಗದ ಅಂಟಿಕೊಂಡಿರಬೇಕು ಅಥವಾ ಇನ್ನೊಂದು ಏನಾದ್ರ ಕಾರಣ ಇರಬೇಕು. ಅದನ್ನ ಅದ್ರಾಗೆ ಬೆಳಿಲಿಕ್ಕೆ ಬಿಡಬಾರ್ದು. ಅವನ್ನ ಆರಿಸಿ ನಾಶಪಡಿಸ್ಬೇಕು. ಆರಿಸಿಬಿಟ್ಟು ಅದನ್ನ ಸೋಂಕು ನಿವಾರಣಗಳನ್ನ ಹಾಕಿ ಅದನ್ನ ನಾಶಪಡಿಸ್ಬೇಕು. ಇನ್ನು ಮುಂಜಾಗ್ರತೆ ಕ್ರಮವಾಗಿ ಸೋಂಕು ನಿವಾರಕಗಳನ್ನ ಹಾಕಿ ಅದು ರೋಗ ಬರದ ಹಾಗೆ ಮಾಡಬೇಕಾಗುತ್ತೆ. ರೋಗ ಬಂದ ಮೇಲೆ ಗುಣಪಡಿಸಲಿಕ್ಕೆ ಆಗಲ್ಲ, ಆದಷ್ಟು ರೋಗ ಬರದ ಹಾಗೆ ನೋಡ್ಕೊಳ್ಳೋದು. ರೋಗ ಬಂದ ಮೇಲೆ ರೋಗ ಬಂದ ಹುಳುಗಳನ್ನ ಆದ್ಬಿಟ್ಟು ಸಂಸ್ಕರಣೆ ಮಾಡಿ ಇದ್ದ ಬೆಳೆನ ಚೆನ್ನಾಗಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಈ ಮಳೆಗಾಲದಲ್ಲಿ ಮುಖ್ಯವಾಗಿ ಈ ಹಣ್ಣು ಹುಳುಗಳು ಗೂಡು ಕಟ್ಟುವಾಗ ಬರುವಂಥ ಸಮಸ್ಯೆಗಳು ಏನೇನು ಅಂತೀರಿ? ಮಳೆಗಾಲದ ನೋಡಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ನಮ್ಮ ರೈತ ಏನೋ ಕಷ್ಟಪಟ್ಟು ಬೆಳೆನ ಮಾಡಿ ಬೆಳೆದು ಹುಳುಗಳನ್ನ ಬೆಳೆದು ಬಿಡ್ತಾನೆ. ಆದರೆ ಹಣ್ಣು ಹುಳ ಬಂತು ಅಂದ್ಬಿಟ್ಟಿಗೆ ಕೆಲಸ ಜಾಸ್ತಿ ಇರುತ್ತೆ, ಹುಳುಗಳನ್ನು ಆಯೋದು ಕೆಲಸ ಜಾಸ್ತಿ ಇರುತ್ತೆ, ಹೊರಗಡೆ ಮಳೆ ಬೀಳ್ತಾ ಇರುತ್ತೆ, ಶೈತ್ಯಾಂಶ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಹಣ್ಣು ಹುಳುಗಳಿಗೆ ಚೆನ್ನಾಗಿ ಗೂಳು ಕಟ್ಟಿಗೆ ಬೇಕಾಗಿರೋದು ಉಷ್ಣಾಂಶ 26-28, 24-25 ಆ ಒಂದು ವಾತಾವರಣ ಬೇಕಲ್ಲೇ, ಒಂದು ಸ್ವಲ್ಪ ಹೈಯರ್ ಟೆಂಪ್ರೇಚರ್ ಬೇಕು, ಮತ್ತು ಶೈತ್ಯಾಂಶ ಭಾಳ ಕಡಿಮೆ ಇರಬೇಕು, 60-70 ಇರಬೇಕಾಗುತ್ತೆ ಶೇಕಡ. ಹಾಂ, ಈ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ, ಗೂಡು ಮೆತ್ತಗಾಗಿಬಿಡ್ತೈತೆ, ಹುಳು ಸರಿಯಾಗಿ ಗೂಡು ಕಟ್ಟೋದಲ್ಲ, ಹುಳು ಮೆತ್ತಗಾಗುತ್ತೆ, ಮತ್ತು ಉಚ್ಚ ಗೂಡುಗಳು ಜಾಸ್ತಿ ಆಗುತ್ತೆ. ಈ ಹಣ್ಣು ಹುಳ ಬಂತು ಅಂದ್ಬಿಟ್ಟಿಗೆ ರೈತರು ಏನು ಮಾಡ್ತಾರೆ, ಎಲ್ಲ ತೊಗೊಂಡು ಹೋಗಿಬಿಟ್ಟು ಚಂದ್ರಿಕೆ ಒಳಗೆ ಹಾಕ್ಬಿಡ್ತಾರೆ. ತೆಳುವಾಗಿ ಚಂದ್ರಿಕೆ ಮೇಲೆ ಬಿಡಬೇಕು ಒಂದೇದು ಮುಖ್ಯವಾಗಿ. ಆಮೇಲೆ ಆ ಉಚ್ಚ ಉದುರಿದ ಮೇಲೆ ಅದನ್ನ ಇದು ಮಾಡಿ ನೋಡಿಕೊಂಡು ಅದನ್ನು ಇದು ಮಾಡಿಸ್ಬೇಕು. ದಪ್ಪವಾಗಿ ಚಂದ್ರಿಕೆ ಮೇಲೆ ಬಿಡಬಾರ್ದು. ಅವು ಇದು ಚಂದ್ರಿಕೆಗಳನ್ನ ಒಂದು ವಿಶಾಲವಾದ ಕೋಣೆಯಲ್ಲಿ ಗಾಳಿ ಚೆನ್ನಾಗಿ ಆಡ್ತಕ್ಕಂಥ ಕೋಣೆಯಲ್ಲಿ ಇಡಬೇಕು ಹೊರತು ಅದನ್ನು ಚಂದ್ರಿಕೆಗಳನ್ನ ಹುಳುಬಿಟ್ಟು ರಾತ್ರಿ ಎಲ್ಲ ಒಂದಕ್ಕೊಂದು ಒತ್ತೆಯಾಗಿಡಬಾರ್ದು. ಒಂದಕ್ಕೊಂದು ಒತ್ತೆಯಾಗಿಬಿಟ್ರೆ ಹುಳುಗಳು ಆ ಗೂಡೆಲ್ಲ ಮೆತ್ತಗಾಗಿಬಿಟ್ಟು ಇದಾಗಿಬಿಡುತ್ತೆ. ಚಂದ್ರಿಕೆಯಲ್ಲಿ ಆದಷ್ಟು ಬಿಡಿ ಬಿಡಿಯಾಗಿಟ್ಟರೆ ಗಾಳಿ ಆಡೋದ್ರಿಂದ ಗೂಡುಗಳು ಚೆನ್ನಾಗಿ ಗಟ್ಟಿ ಆಗ್ತವೆ. ಈ ರೀತಿ ಒಂದು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ಗೂಡು ಚೆನ್ನಾಗಿ ಬರುತ್ತೆ. ಇನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ ಸಾಧಾರಣವಾಗಿ ಎಷ್ಟು ದಿನಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಮತ್ತು ಈ ಮಳೆಗಾಲದಲ್ಲಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವಾಗ ಬರುವಂಥ ಸಮಸ್ಯೆಗಳೇನು? ಈ ಮಾರುಕಟ್ಟೆಗೆ ಏನು ಮಾಡ್ತಾರೆ ರೈತರು, ಬೇಗ ಹೋದರೆ ತೂಕ ಜಾಸ್ತಿ ಬರುತ್ತೆ ಅನ್ನೋ ಒಂದು ಒಂದು ತಮ್ಮದೊಂದು ಇದರಿಂದ 4ನೇ ದಿನಕ್ಕೆ ಬಿಡಿಸ್ಬಿಡ್ತಾರೆ. ಆದರೆ ಮಳೆಗಾಲದೊಳಗೆ ಗೂಡು ಚೆನ್ನಾಗಿ ಬರಬೇಕು, ದಪ್ಪ ಇದು ಆಗಬೇಕು ಅಂದರೆ, ಗಟ್ಟಿ ಆಗಬೇಕು ಅಂದರೆ 6-7 ದಿನ ಬೇಕು. ನಾವು ಹೇಳೋದು 7ನೇ ದಿನಕ್ಕೆ ಗೂಡು ಬಿಡಿಸಿ ಅಂಥೇಳಿ. ಗೂಡು ಬಿಡಿಸಿಬಿಟ್ಟು ಅವನ ಹಾಗೆ ಇದು ಆಗಿಬಿಡಬಾರ್ದು. ಈ ಬಲಿ ಗಾಳಿ ಆಡ್ತಕ್ಕಂಥ ಬಲಿ ಆಗಲಿ, ಬುಟ್ಟಿ ಆಗಲಿ, ಬಿದಿರಿನ ಬುಟ್ಟಿ ಆಗಲಿ, ಅದರೊಳಗೆ ತುಂಬಿಟ್ಕೋಬೇಕು. ಇಲ್ಲ ನೆಲದ ಮೇಲೆ ತೆಳುವಾಗಿ ಇದು ಹಾಕಿಬಿಟ್ಟು ಗೋಣಿ ತಾಟ ಹಾಕಿ ತೆಳುವಾಗಿ ಹರಡಬೇಕಾಗುತ್ತೆ. ಮತ್ತೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕಾದ್ರೆ ಗೋಣಿ ಚೀಲದೊಳಗೆ ಗಾಳಿ ಆಡ್ತಕ್ಕಂಥ ಗೋಣಿ ಚೀಲದೊಳಗೆ ತೆಳುವಾಗಿ ತುಂಬಬೇಕಾಗುತ್ತೆ, ಅದನ್ನ ಒತ್ತಿ ತುಂಬಾಡ್ದು. ಯಾಕಂದ್ರೆ ಮೊದಲೇ ಶೈತ್ಯಾಂಶ ವಾತಾವರಣದಲ್ಲಿ ಜಾಸ್ತಿ ಇರುತ್ತೆ, ಸ್ವಲ್ಪ ಒತ್ತಿ ಬಿಟ್ಟರೆ ಮೆತ್ತಗಿರ್ತಕ್ಕಂಥ ಗೂಡುಗಳು ಒಂದಕ್ಕೊಂದು ಆಯ್ಬಿಟ್ಟು ಅಲ್ಲಿ ಮಾರುಕಟ್ಟೆಗೆ ಹೋದಲ್ಲಿ ಅಲ್ಲಿ ಮುಟ್ಟಿ ನೋಡಿದರೆ ಮೆತ್ತಗಾಯ್ಬಿಟ್ಟು ಉಚ್ಚೆ ಗೂಡು, ಈ ಗೂಡು ಸರಿಯಾಗಿ ಬಂದಿಲ್ಲ, ಕಳಪೆ ಗೂಡು ಅಂಥೇಳಿ ಸಾಮಾನ್ಯವಾಗಿ ಮಳೆಗಾಲದೊಳಗೆ ಪ್ರಾಬ್ಲಮ್ ಬರೋದು ರೀಲರ್ಸ್ದು. ಈ ಶೈತ್ಯಾಂಶ ಜಾಸ್ತಿ ಇದ್ದಕ್ಕಿರ್ತಕ್ಕಂಥ ಗೂಡು ಸರಿಯಾಗಿ ಕಟ್ಟದೇ ನೋಡದೇ ಇರತಕ್ಕಂಥದ್ದು, ಅಲ್ಲಿ ಕಾಳಜಿ ತಗೊಳ್ತಾ ಇರೋದು, ನಿಷ್ಕಾಳಜಿ ಇರೋದ್ರಿಂದ ಅಲ್ಲಿ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಈವನ್ ತೊಗೊಂಡು ಹೋದ್ಮೇಕು ಮಾರ್ಕೆಟ್ನಾಗ ಅಲ್ಲಿ ರ್ಯಾಕ್ ಮೇಲೆ ತೆಳುವಾಗಿ ಹರಡಬೇಕಾಗತ್ತೆ. ಜಲ್ದಿ ಹೋಗಿ ಒಂದೇ ರ್ಯಾಕ್ ಸಿಕ್ತು ಅಂತೇಳಿ ಎಲ್ಲ ತುಂಬಿಡಬಾರ್ದು. ತೆಳುವಾಗಿ ಹರಡಿ ಗಾಳಿ ಆಡೋದಾಗಿ ನೋಡಿಕೊಂಡು ಸ್ವಲ್ಪ ಅದು ಇದನ್ನ ನೋಡ್ಕಂದ್ರೆ ಗೂಡುಗಳಿಗೆ ಒಳ್ಳೆ ರೇಟ್ ಸಿಗುವಂಥ ಚಾನ್ಸಸ್ಸು ಇರುತ್ತೆ. ಈ ಸಮಸ್ಯೆನ ಅವರು ಬಗೆಹರಿಸ್ಕೋಬಹುದು. ರೈತ ಬಾಂಧವರೇ, ಈ ರೇಷ್ಮೆ ಹುಳುಗಳಿಗೆ ಬರುವಂಥ ರೋಗಗಳ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಪಾಟೀಲ್ ಅವ್ರನ್ನ ತಾವು ಸಂಪರ್ಕಿಸ್ಬೋದಾದಂಥ ದೂರವಾಣಿ ಸಂಖ್ಯೆ 9844824215. ಇನ್ನೊಂದು ಸರಿ ಹೇಳ್ತೀನಿ, 9844824215 ಈ ಒಂದು ಸಂಖ್ಯೆಯಲ್ಲಿ ಸಂಪರ್ಕಿಸಿ ತಮ್ಮಿಂದ ಹೆಚ್ಚಿನ ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ಪಡ್ಕೊಳ್ಳೋದು. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಮಳೆಗಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಬರುವಂಥ ರೋಗಗಳು, ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಪಾಟೀಲ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರಿಗೆ ನಮಸ್ಕಾರ. ಕೇಳುಗರೆ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ರೇಷ್ಮೆ ಹುಳುಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು ರೇಷ್ಮೆ ಕೃಷಿ ತಜ್ಞರಾದ ಡಾ ಸಿಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. Thank you.